ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ 5:30:20. ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ, ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೆಲವು ಪ್ರಕಟಣೆಗಳು. ಕೇಳ್ರಪ್ಪ ಕೇಳ್ರಿ, ಯಾರ್ದಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳಿ. ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಲ್ಲವ ನೀ ಏನ್ ಮಾಡ್ಲಿಕ್ಕೆ ಅಂತೀನಿ? ಬಾಂಡಿ ತೊಳೆದ ನೀರು, ಬಟ್ಟಿ ಒಗೆದ ನೀರೆಲ್ಲ ಜನ ಓಡಾಡೋ ರೋಡ್ ನಾಗ ಬಿಟ್ಟಿಯಲ್ಲ. ಬಿಡಪ್ಪ, ಬಿಸಿಲಿಗೆ ಒಳಗ್ ಹೋಗ್ತದ. ನೀ ಯಾಕೆ ಚಂತಿ ಮಾಡ್ತಿ ಬಿಡು. ಹಿಂಗ್ಯಾಕಂತಿ? ಆ ಬಚ್ಚಲ್ ನೀರು ಹಿಂಗ್ ಗುಂಡಾಗ ಬಿಟ್ರ ನಿನ್ ಮನಿ ಮುಂದ ಸ್ವಚ್ಛ ಇರ್ತದ. ಅದಕ್ಕೆಲ್ಲ ರೊಕ್ಕ ಬಹಳ ಬೇಕಲ್ಲ. ಇದಕ್ಕ ಪಂಚಾಯತಿ ಒಳಗ ರೊಕ್ಕದ ನೆರವು ಸಿಗ್ತದ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489885555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಹಾಯ್ ಆಂಟಿ, ಹೇಗಿದ್ದೀರಾ? ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕ್ಸಿದ್ರಾ? ನಾನು ಮನೇಲಿ ಇರ್ತೀನಿ ಪುಟ್ಟಿ, ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಏನು ಆಗಿಲ್ಲ, ಅದಕ್ಕೆ ಸೆಕೆಂಡ್ ಡೋಸ್ ಹಾಕ್ಸಿಲ್ಲ. ಅಯ್ಯೋ ಆಂಟಿ, ಹಾಗ್ ಮಾಡಬಾರ್ದು. ನೀವು ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ನೀವು ನಾವು ಇಬ್ರು ಸುರಕ್ಷಿತ. ನಡೀರಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗಿ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ ಹಾಕಿಸ್ತೀನಿ. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು. ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ. ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ, ABARK, ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ABARK ಯೋಜನೆಯಲ್ಲಿ BPL ಪಡಿತರ ಕಾರ್ಡ್ ಹೊಂದಿರುವ ಕುಟುಂಬಗಳು ಹಾಗೂ ರಾಷ್ಟ್ರೀಯ ಸ್ವಾಸ್ಥ್ಯ ಬೀಮಾ ಯೋಜನೆಯಲ್ಲಿ ನೋಂದಾಯಿತ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ. APL ಕುಟುಂಬಗಳಿಗೆ ಸಹಪಾವತಿ ಆಧಾರದ ಮೇಲೆ ಪ್ಯಾಕೇಜ್ ದರದಲ್ಲಿ ಶೇಕಡ 30% ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸುವುದು. ABARK ಕಾರ್ಡ್ ಕಡ್ಡಾಯವಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ ಅದಾ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ್ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ಮ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರು, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸಾರ್ವಜನಿಕರೇ, ನಿಮಗೊಂದು ಸಿಹಿ ಸುದ್ದಿ. ಇದೀಗ ಸಾರಿಗೆ ಇಲಾಖೆಯ 30 ಸೇವೆಗಳು ಆನ್ಲೈನ್ನಲ್ಲಿ ಸುಲಭ ಹಾಗೂ ಸರಳವಾಗಿ ಸಿಗಲಿವೆ. ನೀವು ಲರ್ನರ್ಸ್ ಲೈಸೆನ್ಸ್ ಪಡೆಯಬೇಕೇ? ವಾಹನ ಮಾಲೀಕತ್ವ ವರ್ಗಾವಣೆ ಮಾಡಿಕೊಳ್ಳಬೇಕೇ? ನಿಮ್ಮ ವಾಹನಕ್ಕೆ ಹೊಸ ಪರವಾನಗಿ ಪಡೆಯಬೇಕೇ? ಅಥವಾ ಈಗಿರುವ ಪರವಾನಗಿಯನ್ನು ನವೀಕರಿಸಬೇಕೇ? ನೀವು ಮನೆಯಲ್ಲೇ ಕುಳಿತು parivahan.gov.in ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸೇವೆಗಳನ್ನು ಪಡೆಯಬಹುದು. ನೀವಿನ್ನು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡುವ ಅಗತ್ಯವಿಲ್ಲ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ ವಿಶ್ವ ಮಣ್ಣು ದಿನ ಮತ್ತು ಮಣ್ಣು ಆರೋಗ್ಯ ನಿರ್ವಹಣೆ ಕುರಿತು ದೊಡ್ಡಬಳ್ಳಾಪುರ ತಾಲೂಕು ಹಾಡೋನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾ ಪಿ ವೀರನಾಗಪ್ಪ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಈ ವಿಶ್ವ ಮಣ್ಣು ದಿನದ ಒಂದು ಆಚರಣೆ, ಇದರ ಪ್ರಾಮುಖ್ಯತೆ, ಜೊತೆಗೆ ಈ ಮಣ್ಣಿನ ಆರೋಗ್ಯ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿರುವಂಥ ಡಾಕ್ಟರ್ ಪಿ ವೀರನಾಗಪ್ಪ ಅವರು. ನಮಸ್ಕಾರ ಡಾಕ್ಟರ್ ವೀರನಾಗಪ್ಪ ಅವರೇ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ಈ ಮಣ್ಣಿನ ಒಂದು ಪ್ರಾಮುಖ್ಯತೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಎಲ್ಲ ಕೇಳುಗರಿಗೂ ನಮಸ್ಕಾರ. ತಾವೆಲ್ಲರೂ ಕೇಳಿರ್ಬೋದು, ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಮಣ್ಣು ಸಕಲ ಜೀವರಾಶಿಗಳಿಗೂ ಆಧಾರವಾಗಿರತಕ್ಕಂಥದ್ದು ಮಣ್ಣು. ಒಂದು ಕಡೆ ನಾವು ಎಲ್ಲ ಜೀವರಾಶಿಗಳಿಗೆ ಇದು ಸಂಪರ್ಕ ಕೊಂಡಿ ಹಾಗೂ ಒಂದು ಗಮ್ಯಸ್ಥಾನ ಅಂತ ನಾವು ಕರಿಬೋದು ಮಣ್ಣನ್ನು. ಸೊ ಈ ಸಜೀವ ಮಣ್ಣನ್ನು ಕಾಪಾಡುವುದರ ಜೊತೆಗೆ ಮಣ್ಣು ನಿರ್ವಹಣೆಯ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮನ ವಿಶ್ವ ಮಣ್ಣು ದಿನದಿಂದ ಮಾಡಲಾಗುತ್ತೆ. ಅಂದರೆ ಮುಖ್ಯವಾಗಿ ಈ ವಿಶ್ವ ಮಣ್ಣು ದಿನ ಅಂದ್ರೇನು, ಇದನ್ನು ಯಾವಾಗಲಿಂದ ಆಚರಿಸೋದಕ್ಕೆ ಪ್ರಾರಂಭ ಮಾಡಲಾಯಿತು ಅಂತೀರಿ? ಪ್ರತಿ ವರ್ಷ December 5 ವಿಶ್ವ ಮಣ್ಣು ದಿನವನ್ನು ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಮತ್ತು ಈ ಒಂದು ಮಣ್ಣು ದಿನಕ್ಕೆ ಒಂದು ಸ್ವಾರಸ್ಯಕರವಾದಂತಹ ಒಂದು ಹಿನ್ನೆಲೆ ಇದೆ. ಏನಪ್ಪ ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ವಿಶ್ವದಲ್ಲಿರತಕ್ಕಂಥ ಮಣ್ಣು ವಿಜ್ಞಾನಿಗಳು ಸೇರಿಕೊಂಡು 1927 ಒಂದು ಮಣ್ಣು ಒಕ್ಕೂಟವನ್ನು ರಚನೆ ಮಾಡ್ತಾರೆ. ತದಾದ ನಂತರ ತಮಗೆಲ್ಲ ಗೊತ್ತಿರಬಹುದು, ಭತ್ತದ ಕಣಜ ಅಂತ ಹೇಳ್ಬಿಟ್ಟು ನಾವು ಥಾಯ್ಲೆಂಡ್ ದೇಶನ ಕರಿತೀವಿ. ಈ ಒಂದು ದೇಶದಲ್ಲಿ ಒಬ್ಬರು ಮಹಾರಾಜರಿದ್ರು, ಅವ್ರ ಹೆಸರು ಭೂಮಿ ಬೋಲ್ ಅದ್ಯುಲ್ ದೇಜ್ ಅಂತ. ಈ ಒಂದು ಮಹಾರಾಜರು ಮಣ್ಣಿನ ಮೇಲಿರ್ತಕ್ಕಂಥ ಕಾಳಜಿಯಿಂದ ಹಲವಾರು ಮಣ್ಣು ನಿರ್ವಹಣಾ ಪದ್ಧತಿಗಳು ಮತ್ತು ಮಣ್ಣಿನ ಸವಕಳಿಯನ್ನ ತಪ್ಪಿಸೋದಕ್ಕೆ ಹಲವಾರು ಪ್ರಯೋಗಗಳನ್ನ ಹಮ್ಮಿಕೊಂಡಿರ್ತಾರೆ ಈ ಮಹಾರಾಜರು. ಇವರನ್ನ 9 ರಾಮನ ಅವತಾರ ಅಂತವನ್ನು ಕೂಡ ಒಂದು ಕರೀತಾರೆ. ಈ ಒಂದು ಉಪಾಧಿ ಥಾಯ್ಲೆಂಡ್ ದೇಶದಲ್ಲಿದೆ. ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಹೆಚ್ಚು ಅಳವಡಿಕೆ ಮಾಡಿರ್ತಕ್ಕಂಥ ದೇಶ ತಮಗೆ ಗೊತ್ತಿರಬಹುದು ಥಾಯ್ಲೆಂಡ್. ಈ ದೇಶದಲ್ಲಿ ಇವ್ರನ್ನ ರಾಮನ 9 ಅವತಾರ ಅಂತ ಹೇಳ್ಬಿಟ್ಟು ಕೂಡ ಪರಿಗಣಿಸ್ತಾರೆ. ಸೊ ಇವರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಡೆಸಿ ಮಣ್ಣು ನಿರ್ವಹಣೆ ಬಗ್ಗೆ ಕಾಳಜಿ ವಹಿಸಿದ್ರಿಂದ ಈ ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನಿಗಳ ಒಕ್ಕೂಟ ಏನಿತ್ತು, ಇವರೆಲ್ಲರೂ ಕೂಡ ಒಂದು ಮನವಿ ಮಾಡ್ತಾರೆ ವಿಶ್ವಸಂಸ್ಥೆಗೆ. ಅದರಂತೆ ವಿಶ್ವ ಆಹಾರ ಮತ್ತು ಕೃಷಿ ಸಂಘಟನೆ ಏನಿದೆ ಅದು ಇವರ ಒಂದು ಮನವಿ ಪರಿಗಣಿಸಿ ಮೊದಲು 2002 ವಿಶ್ವ ಮಣ್ಣು ದಿನವನ್ನ ಮಣ್ಣು ವಿಜ್ಞಾನಿಗಳೇ ಆಚರಿಸ್ತಾರೆ. ಇದಾದ ನಂತರ ಮಹಾರಾಜರ ಮನವಿ ನಂತರ ಅವರು ಮಣ್ಣಿನ ಮೇಲಿದ್ದಂತಹ ಒಂದು ಕಾಳಜಿಯಿಂದ ಕೈಗೊಂಡಿರ್ತಕ್ಕಂಥ ಹಲವು ಪ್ರಯೋಗಗಳನ್ನ ಪರಿಗಣಿಸಿ ವಿಶ್ವಸಂಸ್ಥೆ ಇದಕ್ಕೊಂದು ಮಾನ್ಯತೆ ನೀಡಿ ಅವರ ಜನ್ಮದಿನ ಅಂದರೆ December 5 ಅದನ್ನ ಪ್ರತಿ ವರ್ಷವೂ ಕೂಡ ವಿಶ್ವ ಮಣ್ಣು ದಿನವನ್ನಾಗಿ ಆಚರಣೆ ಮಾಡಲು ಅಲ್ಲಿಂದ ನಿರ್ಧರಿಸಲಾಗುತ್ತೆ. ಜಾಗತಿಕ ಮಟ್ಟದಲ್ಲಿ 2013 ವಿಶ್ವ ಮಣ್ಣು ದಿನವನ್ನು ಆಚರಣೆ ಮಾಡೋದಕ್ಕೆ ಅನುಮೋದನೆ ಸಿಕ್ಕಿದೆ. ನಮ್ಮ ದೇಶದಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ 2015 ಪ್ರಾರಂಭ ಮಾಡಿ ಹೇಳಬಹುದು. ಯಾಕಂದ್ರೆ 2015 ಅಂತಾರಾಷ್ಟ್ರೀಯ ಮಣ್ಣುಗಳ ವರ್ಷ ಅಂತಾನೆ ಘೋಷಣೆ ಮಾಡಿದ್ರು 2015. ಆ ವರ್ಷದಲ್ಲಿ ವಿಶೇಷವಾಗಿ ಪ್ರಪಂಚದಾದ್ಯಂತ ಅದು ಹೆಚ್ಚಿನದಾಗಿ ನಮ್ಮ ಭಾರತದಲ್ಲಿ ತುಂಬಾ ವಿಜೃಂಭಣೆಯಿಂದ ಸಡಗರದಿಂದ ಎಲ್ಲಾ ಸಂಘ ಸಂಸ್ಥೆಗಳು ಸರ್ಕಾರಿ ಸರ್ಕಾರೇತರ ಸಂಸ್ಥೆಗಳು ಮಣ್ಣಿಗೆ ಒತ್ತು ನೀಡಿ ಅಂತಾರಾಷ್ಟ್ರೀಯ ಮಣ್ಣು ವರ್ಷವನ್ನ ಆಚರಣೆ ಮಾಡಿದ್ವಿ. ಇನ್ನು ಮುಖ್ಯವಾಗಿ ನಾವೇನು ವಿಶ್ವ ಮಣ್ಣು ದಿನ ಅಂತ ಆಚರಿಸ್ತೀವಲ್ಲ ಡಿಸೆಂಬರ್ 5, ಹೌದು, ಈ ಮಣ್ಣು ದಿನದ ಉದ್ದೇಶಗಳು ಏನೇನು ಅಂತೀರಿ? ಇದರಲ್ಲಿ ಏನಪ್ಪ ಅಂತಂದ್ರೆ ಮಣ್ಣಿನಲ್ಲಿ ಹಲವಾರು ಲಕ್ಷಣಗಳಿರುತ್ತೆ, ಭೌತಿಕ ಜೈವಿಕ ಮತ್ತು ರಾಸಾಯನಿಕ ಅಂತ ಹೇಳ್ಬಿಟ್ಟು ಈ ಗುಣಲಕ್ಷಣಗಳ ಬಗ್ಗೆ ವಿಶ್ಲೇಷಣೆ ಮತ್ತು ಮಾಹಿತಿಯನ್ನ ಒದಗಿಸ್ತಕ್ಕಂಥದ್ದು. ಇದರ ಜೊತೆಗೆ ಮನುಷ್ಯನ ಜೀವನದಲ್ಲಿ ಮಣ್ಣಿನಿಗೆ ಇರತಕ್ಕಂತ ಪ್ರಾಮುಖ್ಯತೆ ಮತ್ತು ಮಣ್ಣಿನಲ್ಲಿ ಇರತಕ್ಕಂಥ ಜೀವ ವೈವಿಧ್ಯತೆಗಳ ಕುರಿತು ಅವುಗಳ ಅಳಿವು ಉಳಿವಿನಲ್ಲಿ ಮಣ್ಣು ಮತ್ತು ಮನುಷ್ಯನ ಪಾತ್ರವನ್ನ ತೋರಿಸೋದಕ್ಕೋಸ್ಕರ ಮತ್ತೆ ಈ ಒಂದು ಇದರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಈ ಉದ್ದೇಶಗಳು, ಇದರ ಜೊತೆಗೆ ಮಣ್ಣಿನ ಆರೋಗ್ಯದ ಸಂರಕ್ಷಣೆ ಹಾಗೂ ತಮಗೆಲ್ಲ ಗೊತ್ತಿರಬಹುದು ಮಣ್ಣು ನಿರ್ವಹಣೆಯಲ್ಲಿ ಹಲವಾರು ವಿಷಯಗಳು ಬರುತ್ತೆ. ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರೆ ಈ ವಿಷಯಗಳ ಕುರಿತು ಒಂದು ಘೋಷವಾಕ್ಯವನ್ನ ಮುಂಚೆನೆ ಡಿಕ್ಲೇರ್ ಅನೌನ್ಸ್ ಮಾಡಿರ್ತಾರೆ. ಈ ಒಂದು ವಿಷಯದ ಮೇಲೆ ಪ್ರತಿ ವರ್ಷವೂ ಕೂಡ ಒಂದೊಂದು ಧ್ಯೇಯದಂತೆ ವಿಶ್ವ ಮಣ್ಣು ದಿನವನ್ನ ಆಚರಣೆ ಮಾಡಲಾಗುತ್ತೆ ಪ್ರಪಂಚದಾದ್ಯಂತ. ಅಂದ್ರೆ ಮುಖ್ಯವಾಗಿ ಮೇಲ್ನೋಟಕ್ಕೆ ನೋಡಿದಾಗ ಮಣ್ಣು ನಿರ್ಜೀವ ವಸ್ತು ಅಂತ ನಮಗೆ ಕಂಡು ಬರುತ್ತೆ, ಆದ್ರೆ ಅದು ಜೀವಂತ ವಸ್ತು. ಹೌದು, ಮಣ್ಣು ಸಜೀವವಾಗಿರ್ತಕ್ಕಂಥದ್ದು, ಕೋಟ್ಯಾಂತರ ಜೀವಾಣುಗಳು ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಅದರಿಂದ ಅದನ್ನ ಜೀವಂತ ಒಂದು ವಸ್ತು ಅಂತಾನೆ ನಾವು ಪರಿಗಣಿಸಬೇಕಾಗುತ್ತೆ, ವಿಶೇಷವಾಗಿ ನಮ್ಮ ಕೃಷಿಕರು ರೈತರು. ಹೌದು, ಇನ್ನು ಮುಖ್ಯವಾಗಿ ಈ ವಿಶ್ವ ಮಣ್ಣು ದಿನ ಏನು ಈ ವರ್ಷ ಆಚರಿಸ್ತಾ ಇದೀವಲ್ಲ, ಇದರ ಧ್ಯೇಯ ಏನು ಅಂತೀರಿ? ಈ ವರ್ಷ ಅಂದ್ರೆ 2021 ಹಾಲ್ಟ್ ಸಾಯಿಲ್ ಸಲಿನೈಸೇಷನ್ ಬೂಸ್ಟ್ ಸಾಯಿಲ್ ಪ್ರೊಡಕ್ಟಿವಿಟಿ ಅಂತ, ಅಂದ್ರೆ ಕನ್ನಡದಲ್ಲಿ ನಾವು ಮಣ್ಣು ಸವಳಾಗುವಿಕೆಯನ್ನು ನಿಲ್ಲಿಸಿ ಮಣ್ಣಿನ ಉತ್ಪಾದಕತೆಯನ್ನು ಹೆಚ್ಚಿಸಿ ಈ ಒಂದು ಘೋಷವಾಕ್ಯದ ಮೇಲೆ ಪ್ರಸಕ್ತ ವರ್ಷ ಎಲ್ಲಾ ಪ್ರಪಂಚದಾದ್ಯಂತ ವಿಶ್ವ ಮಣ್ಣು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಅಂದ್ರೆ ಈ ಸವುಳಾಗದನ್ನ ತಡೆಯುವಂತ ತಡೆದಕ್ಕೆ ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಹೌದು, ಮಣ್ಣು ನಿರ್ವಹಣೆಯಲ್ಲಿ ಬರತಕ್ಕಂತ ಸಮಸ್ಯೆಗಳು ಮತ್ತೆ ಆರೋಗ್ಯಕರ ಪರಿಸರ ವ್ಯವಸ್ಥೆ ಹಾಗೂ ಮನುಷ್ಯನ ಆರೋಗ್ಯದ ಮೇಲೆ ಸವುಳಿಂದ ಉಂಟಾಗ್ತಕ್ಕಂತ ಅರಿವು ಮೂಡಿಸತಕ್ಕಂಥದ್ದು, ಇದರ ಜೊತೆಗೆ ಈ ಲವಣಾಂಶಗಳ ಪ್ರಭಾವ ಹೇಗೆ ಮಣ್ಣಿನ ಆರೋಗ್ಯ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಪ್ರಭಾವ ಬೀರತ್ತೆ ಮತ್ತೆ ಇದರ ನಿರ್ವಹಣೆ ಬಗ್ಗೆ ಅರಿವು ಮೂಡಿಸತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಇನ್ನು ಮುಖ್ಯವಾಗಿ ಈ ಮಣ್ಣು ಸವಳಾಗೋದು ಅಂತ ನಾವು ಕೇಳ್ತಾ ಇರ್ತೀವಿ, ಈ ಮಣ್ಣು ಸವಳಾಗುವಿಕೆ ಅಂದ್ರೆ ಏನು ಅಂತೀರಿ? ತಾವೆಲ್ಲರೂ ಕೇಳಿರ್ಬೋದು ಚೌಳು ಮಣ್ಣು ಅಂತ ಹೇಳ್ಬಿಟ್ಟು ಹಳ್ಳಿ ಕಡೆ ಕರೀತಾ ಇರ್ತಾರೆ. ಸೌಳ್ ಮಣ್ಣು, ಸೌಳ್ ಮಣ್ಣನ್ನ ತಲೆನ ತೊಳೆಯೋದಿಕ್ಕೆ ಅಥವಾ ಬಟ್ಟೆ ತೊಳೆಯೋದಿಕ್ಕೆ ಹಳ್ಳಿ ಕಡೆ ಉಪಯೋಗಿಸಿರ್ತಾರೆ. ಸೊ ಅದೇ ರೀತಿ ಈಗ ಸಾಮಾನ್ಯವಾಗಿ ಮಣ್ಣಿನಲ್ಲಿರ್ತಕ್ಕಂಥ ಲವಣಗಳ ಪ್ರಮಾಣಗಳು ಹೆಚ್ಚಾಗಿ ಅವುಗಳು ಸಸ್ಯಗಳ ಬೆಳವಣಿಗೆಯ ಮೇಲೆ ಹಾನಿಕಾರಕವಾಗಿರ್ತಕ್ಕಂಥ ಪರಿಣಾಮ ಏನಾದ್ರು ಉಂಟು ಮಾಡಿದ್ರೆ ಅಂತ ಒಂದು ಸ್ಥಿತಿಯನ್ನ ನಾವು ಮಣ್ಣು ಸವಳಾಗುವಿಕೆ ಅಂತ ಕರಿತೀವಿ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣಿನ ಮೇಲ್ಭಾಗದಲ್ಲಿ ಲವಣಗಳು ಸಂಗ್ರಹ ಆಗ್ತವೆ. ಅದರಲ್ಲೂ ವಿಶೇಷವಾಗಿ ಕಾರ್ಬೊನೇಟ್ಸ್, ಬೈಕಾರ್ಬೊನೇಟ್ಸ್, ಕ್ಲೋರೈಡ್ಸ್ ಇರ್ಬೋದು ಅಥವಾ ನೈಟ್ರೇಟ್ಸ್ ಇರ್ಬೋದು ಅಥವಾ ವಿನಿಮಯಗೊಳ್ತಕ್ಕಂಥ ಸೋಡಿಯಂ, ಇನ್ನು ಇತರೆ ಲವಣಗಳು ಮಣ್ಣಿನಲ್ಲಿ ಹೆಚ್ಚಾಗ್ಬಿಟ್ಟು ಲವಣ ಮಣ್ಣಿನಲ್ಲಿ ಬರುತ್ತೆ. ಸೊ ಅದರಿಂದ ಮಣ್ಣುಗಳು ಸವಳಾಗುವಿಕೆಯನ್ನು ನಾವು ನೋಡಬಹುದು. ಇಂಥ ಒಂದು ಮಣ್ಣುಗಳನ್ನ ಲವಣ ಪೀಡಿತ ಮಣ್ಣುಗಳು ಅಂತಲೂ ಕೂಡ ಕರೀತಾರೆ. ಅಂದ್ರೆ ಮೇಲ್ಗಡೆ ನೋಡಿದಾಗ ಒಂದ್ ರೀತಿ ಬಿಳಿ ರೀತಿಯಲ್ಲಿ ಮಣ್ಣು ಕಾಣುತ್ತೆ. ಹೌದು, ಅದಕ್ಕೆ ಈ ಉಪ್ಪು ಬಂದಿದೆ ಅಂತ ನಾವು ಅಂದ್ಕೋಬಹುದು. ಉಪ್ಪು ಮಣ್ಣು ಲವಣ ಇರ್ತಕ್ಕಂಥದ್ದನ್ನ ಕರಿಬಹುದು. ಮುಖ್ಯವಾಗಿ ಈ ಲವಣ ಪೀಡಿತ ಮಣ್ಣುಗಳು ಯಾವ್ಯಾವು ಅಂತೀರಿ, ವಿಧಗಳು ಯಾವ್ಯಾವು ಅಂತಿದೆ? ಇದರಲ್ಲಿ ಮೂರು ವಿಧ ಬರುತ್ತೆ ಲವಣ ಪೀಡಿತ ಮಣ್ಣುಗಳಲ್ಲಿ. ಮೊದಲನೇದು ನಾವು ನೋಡೋದಾದ್ರೆ ಚೌಳು ಮಣ್ಣು, ಸೌಳು ಮಣ್ಣು ಅಂತಾನು ಕೂಡ ಕರೀತಾರೆ, ಅದನ್ನ ಇಂಗ್ಲಿಷಲ್ಲಿ ಸಲೈನ್ ಸಾಯಿಲ್ ಅಂತ ಕರೀತಾರೆ. ಈ ಸೌಳು ಮಣ್ಣು ಆದ ನಂತರ ಲವಣಗಳು ಅದೇ ಪ್ರದೇಶದಲ್ಲಿ ಇತ್ತು ಅಂತಂದ್ರೆ ಮುಂದಿನ ಹಂತ ಕ್ಷಾರೀಯತೆ ಉಂಟಾಗ್ತಕ್ಕಂಥದ್ದು, ಅದನ್ನ ಕ್ಷಾರ ಮಣ್ಣು ಅಥವಾ ಅಲ್ಕಲೈನ್ ಸಾಯಿಲ್ ಅಂತಾನು ಕೂಡ ಕರೀತಾರೆ. ಇದಾದ ನಂತರ ಸವಳಯುಕ್ತ ಕ್ಷಾರ ಮಣ್ಣು ಅಂದ್ರೆ ಸಲೈನ್ ಸೋಡಿಕ್ ಸಾಯಿಲ್ ಅಂತ ಕರಿತೀವಿ ನಾವು. ಈ ಮೂರು ಲವಣ ಪೀಡಿತ ಮಣ್ಣುಗಳು ಅಂದ್ರೆ ಈಗ ವರ್ಗೀಕರಣ ತಾವು ಹೇಳಿದ್ರಿ, ಇವುಗಳನ್ನ ಯಾವ ಒಂದು ಆಧಾರದ ಮೇಲೆ ಈ ರೀತಿ ವರ್ಗೀಕರಣ ಮಾಡಿದ್ದಾರೆ ಅಂತೀರಿ? ಮಣ್ಣಿನ ರಸಸಾರ, ಮಣ್ಣಿನಲ್ಲಿರ್ತಕ್ಕಂಥ ಲವಣಾಂಶಗಳ ಪ್ರಮಾಣ ಮತ್ತು ವಿನಿಮಯಗೊಳ್ತಕ್ಕಂಥ ಸೋಡಿಯಂ ಅಂಶದ ಪ್ರಮಾಣದ ಮೇಲೆ ಈ ಒಂದು ಮಣ್ಣನ್ನ ಸೌಳ್ ಮಣ್ಣು, ಕ್ಷಾರ ಮಣ್ಣು ಮತ್ತೆ ಸೌಳಯುಕ್ತ ಕ್ಷಾರ ಮಣ್ಣು ಅನ್ನ ಈ ರೀತಿ ವಿಂಗಡಣೆ ಮಾಡಲಾಗುತ್ತೆ. ಈಗ ರಸಸಾರ ಆಧಾರವನ್ನು ತಗೊಂಡ್ರೆ ನಾವು ಸೌಳ್ ಮಣ್ಣಲ್ಲಿ 8.5 ಕಡಿಮೆ ರಸಸಾರ ಇರುತ್ತೆ ಮತ್ತು ಇಂಥ ಒಂದು ಮಣ್ಣಲ್ಲಿ ವಿದ್ಯುತ್ ವಾಹಕತ್ವ ಅಂದ್ರೆ ಲವಣಾಂಶಗಳ ಪ್ರಮಾಣ 4 ಡೆಸಿಸೈಮನ್ಸ್ ಪರ್ ಮೀಟರ್ಗಿಂತ ಹೆಚ್ಚಾಗಿರುತ್ತೆ. ವಿನಿಮಯ ಸೋಡಿಯಂ ಅಂಶ ಶೇಕಡವಾರು 15 ಕಡಿಮೆ ಇರುತ್ತೆ. ಅದೇ ನಾವು ಕ್ಷಾರ ಮಣ್ಣು ಮತ್ತೆ ಸವಳಯುಕ್ತ ಕ್ಷಾರ ಮಣ್ಣಿಗೆ ಬಂದ್ರೆ ಕ್ಷಾರ ಮಣ್ಣಲ್ಲಿ ರಸಸಾರ 8.5 ಹೆಚ್ಚಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಇಂಥ ಕ್ಷಾರ ಮಣ್ಣಲ್ಲಿ ಲವಣಾಂಶದ ಪ್ರಮಾಣ ಕಡಿಮೆ ಇರುತ್ತೆ, ಅಂದ್ರೆ 4 ಡೆಸಿಸೈಮನ್ಸ್ ಪರ್ ಮೀಟರ್ಗಿಂತ ಕಡಿಮೆ ಇರುತ್ತೆ. ವಿನಿಮಯಗೊಳ್ತಕ್ಕಂಥ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ, 15% ಅದಕ್ಕಿಂತನೂ ಜಾಸ್ತಿ ಇರುತ್ತೆ. ಇನ್ನು ಸವಳಯುಕ್ತ ಕ್ಷಾರ ಮಣ್ಣು ಅಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ರಸಸಾರ 8.5 ಕಡಿಮೆ ಇದ್ದು ವಿದ್ಯುತ್ ವಾಹಕತ್ವ ಸ್ವಲ್ಪ ಜಾಸ್ತಿ ಇರುತ್ತೆ, 4 ಡೆಸಿಸೈಮನ್ಸ್ ಪರ್ ಮೀಟರ್ಗಿಂತ ಹೆಚ್ಚಿದ್ದು ಸೋಡಿಯಂ ಅಂಶನೂ ಕೂಡ ಇಂಥ ಮಣ್ಣಲ್ಲಿ ಹೆಚ್ಚಾಗಿರುತ್ತೆ. ಅಂದ್ರೆ ಈ ಲವಣಯುಕ್ತ ಮಣ್ಣುಗಳು ಉಂಟಾಗೋದಕ್ಕೆ ಏನ್ ಕಾರಣ, ಹೇಗೆ ಆಗುತ್ತೆ ಇದು ಅಂತೀರಿ? ನಮ್ಮ ದೇಶದ ಪರಿಸ್ಥಿತಿ ಅಥವಾ ನಮ್ಮ ರಾಜ್ಯದಲ್ಲಿ ಗಮನಿಸಿದ್ರೆ ಹೆಚ್ಚಿನ ತಾಪಮಾನ ಇರತಕ್ಕಂಥ ಪರಿಸ್ಥಿತಿನ ನಾವು ಗಮನಿಸಬಹುದು ನಮ್ಮಲ್ಲಿ, ಮತ್ತೆ ಇದ್ರ ಜೊತೆಗೆ ಕಡಿಮೆ ಮಳೆ ಬೀಳ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇಂಥ ಪ್ರದೇಶದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕಡಿಮೆ ಮಳೆ ಬೀಳೋದ್ರಿಂದ ಲವಣಗಳು ಪೂರ್ತಿಯಾಗಿ ಬಸಿದು ಹೋಗ್ದೇನೆ ಮಣ್ಣಿನ ಮೇಲ್ಭಾಗದಲ್ಲಿ ಕುತ್ಕೊಂಡು ನೀರು ಆವಿಯಾಗಿ ಹೋಗಿ ಸೊ ಲವಣಗಳು ಮಣ್ಣಿನ ಮೇಲ್ಭಾಗದಲ್ಲಿ ಸಂಗ್ರಹವಾಗುತ್ತೆ ಒಂದು. ಇದರ ಜೊತೆಗೆ ಅಂತರ್ಜಲ ಭೂಮಿಯ ಮೇಲ್ಭಾಗದಲ್ಲಿ ಇರತಕ್ಕಂಥ ಸನ್ನಿವೇಶ, ಇಂಥ ಸನ್ನಿವೇಶದಲ್ಲಿ ನೀರಿನಲ್ಲಿರ್ತಕ್ಕಂಥ ಲವಣಗಳು ಅಂತ ಸಂದರ್ಭದಲ್ಲಿ ನೀರು ಆವಿಯಾಗ್ಬಿಟ್ಟು ಒಣಗುವಿಕೆ ಸ್ಟಾರ್ಟ್ ಆಗುತ್ತೆ. ಅಂತ ಒಣಗುವಿಕೆ ಅಂತಹ ಸಂದರ್ಭದಲ್ಲಿ ನೀರು ಆವಿಯಾದ್ಮೇಲೆ ಲವಣಗಳು ಭೂಮಿಯ ಮೇಲ್ಭಾಗದಲ್ಲಿ ಸಂಗ್ರಹವನ್ನು ಉಳ್ಕೊಳ್ಳುತ್ತೆ. ಅದ್ರ ಜೊತೆಗೆ ಸಮುದ್ರದಲ್ಲಿ ಹತ್ತಿರವಾಗಿರ್ತಕ್ಕಂಥ ಪ್ರದೇಶ, ಇಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈಗ ಸಮುದ್ರದಲ್ಲಿ ಅಲೆಗಳನ್ನ ನೋಡಿರ್ತೀರಾ ನೀವು, ಸಮುದ್ರ ಅಲೆ ಬಂದಾಗ ಏನಾಗುತ್ತೆ, ನೀರು ಸಮುದ್ರದಿಂದ ಆಚೆ ಬಂದು ನೀರು ವಾಪಸ್ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಸಮುದ್ರದ ನೀರು ಉಪ್ಪು ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ಆ ಉಪ್ಪು ನೀರು ಭೂಮಿಯ ಮೇಲ್ಭಾಗದಲ್ಲಿ ಬಂದಾಗ ನೀರಿನ ಅಂಶ ಆವಿ ಆಗ್ಬಿಟ್ಟು ಉಪ್ಪು ಮೇಲ್ಭಾಗದಲ್ಲಿ ಉಳ್ಕೊಳ್ಳುತ್ತೆ. ಇದ್ರ ಜೊತೆಗೆ ನೀರಾವರಿ ನೀರಿನಲ್ಲಿ ಹೆಚ್ಚಿನ ಲವಣ ಇರ್ತಕ್ಕಂಥ ನೀರನ್ನ ನಾವು ನೀರಾವರಿಗೆ ಬಳಸಿದಾಗ ವಿಶೇಷವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಿ ನದಿಗಳಲ್ಲಿ ಅಣೆಕಟ್ಟುಗಳು ಕಟ್ಟಿರ್ತಾರೆ, ಅಲ್ಲಿ ಹೆಚ್ಚಿನ ನೀರಿನ ಲಭ್ಯತೆ ಇರುತ್ತೆ ಅಂತ ಬಹಳಷ್ಟು ನೀರನ್ನು ಬಳಸ್ಬಿಡ್ತಾರೆ. ಹೌದು, ಅಂತ ಸಂದರ್ಭದಲ್ಲೂ ಕೂಡ ಮಣ್ಣು ಲವಣ ಆಗುವಿಕೆಯನ್ನು ನಾವು ಗಮನಿಸ್ತೀವಿ. ಇದರ ಜೊತೆಗೆ ಕೈಗಾರಿಕಾ ತ್ಯಾಜ್ಯವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉಪಚರಿಸದೆ ಬಳಸಿದಾಗ, ಸಂಸ್ಕರಿಸದೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋದ್ರಿಂದ ಕೂಡ ಲವಣಗಳು ಮಣ್ಣಲ್ಲಿ ಬರುತ್ತೆ. ಆಮೇಲೆ ಹಲವು ಸಂದರ್ಭದಲ್ಲಿ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಕೊಳವೆ ಬಾವಿ 500 1000 ಜಾಸ್ತಿ ಆಳ ಹೋದಂತೆ ಲವಣಗಳು ಹೆಚ್ಚಾಗುತ್ತೆ. ಸೊ ಅಂತ ನೀರನ್ನ ನಾವು ನೀರಾವರಿಗೆ ಬಳಸೋದ್ರಿಂದ ಕೂಡ ಮಣ್ಣು ಸವಳಾಗುತ್ತೆ. ಸೊ ಸವಳಾಗೋದ್ರ ಮುಂದಿನ ಹಂತ ಬಂದ್ಬಿಟ್ಟು ಮಣ್ಣು ಕ್ಷಾರವಾಗ್ತಕ್ಕಂಥದ್ದು. ಕಾಲಕ್ರಮೇಣ ಮಣ್ಣು ಸವಳಾದ್ರೆ ಆ ಒಂದು ಮಣ್ಣು ಮುಂದಿನ ಹಂತದಲ್ಲಿ ಕ್ಷಾರ ಮಣ್ಣಾಗಿ ಪರಿವರ್ತನೆಗೊಳ್ಳುತ್ತೆ. ಇಂಥ ಕ್ಷಾರ ಮಣ್ಣಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ ಇಲ್ಲಿ ಸೋಡಿಯಂ ಅಂಶ ಜಾಸ್ತಿ ಆಗ್ತಕ್ಕಂಥದ್ದು, ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಭೌತಿಕ ಗುಣಗಳು ಕ್ಷಾರ ಮಣ್ಣಲ್ಲಿ ಹಾಳಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಈ ಜೌಗು ಪ್ರದೇಶದಲ್ಲಿ ಈ ಬಸಿಗಾಲುವೆ ವ್ಯವಸ್ಥೆ ಸಮರ್ಪಕವಾಗಿರೋದಿಲ್ಲ. ಹೌದು, ಅದರಿಂದಲೂ ಕೂಡ ಈ ಲವಣಯುಕ್ತ ಮಣ್ಣುಗಳು ಉಂಟಾಗಬಹುದು. ಹೌದು, ಇನ್ನು ಮುಖ್ಯವಾಗಿ ಈ ಲವಣಯುಕ್ತ ಮಣ್ಣಲ್ಲಿ ಆಗುವಂತಹ ಸಮಸ್ಯೆಗಳು ಏನು ಅಂತೀರಿ? ಲವಣಗಳು ಇಂಥ ಮಣ್ಣಲ್ಲಿ ಹೆಚ್ಚಾಗಿರೋದ್ರಿಂದ ವಿಶೇಷವಾಗಿ ಬೆಳೆಗಳ ಬೇರುಗಳು ನೀರು ಮತ್ತು ಪೋಷಕಾಂಶಗಳನ್ನ ಹೀರಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಬೇರುಗಳ ಮುಖಾಂತರ ಸಸ್ಯದಿಂದನೇ ನೀರು ಆಚೆ ಹೋಗ್ಬಿಡುತ್ತೆ. ಸೊ ಆ ಸಂದರ್ಭದಲ್ಲಿ ಸಸ್ಯದಲ್ಲಿರ್ತಕ್ಕಂಥ ನೀರು ಹೊರಹೋಗಿ ಸಸ್ಯಗಳು ಬಾಡತಕ್ಕಂಥ ಸನ್ನಿವೇಶನ ತಾವು ಗಮನಿಸಿರ್ತೀರ. ಇದರ ಜೊತೆಗೆ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಇಂಥ ಒಂದು ಮಣ್ಣಲ್ಲಿ ಕಡಿಮೆ ಆಗುತ್ತೆ. ಸೂಕ್ಷ್ಮಜೀವಿ ಚಟುವಟಿಕೆ ಕಡಿಮೆ ಆದರೆ ಸಾರಜನಕದ ಕೊರತೆಯನ್ನು ನಾವು ಗಮನಿಸಬಹುದು. ಮತ್ತೆ ವಿಶೇಷವಾಗಿ ಕ್ಲೋರೈಡ್ಸ್ ಮತ್ತು ಬೋರಾನ್ ನಂತಹ ಲವಣಗಳು ಜಾಸ್ತಿ ಇರೋದ್ರಿಂದ ಇವು ನಂಜು ಉಂಟು ಮಾಡುತ್ತೆ, ಅಂದ್ರೆ ಟಾಕ್ಸಿಕ್ ಲಿಮಿಟ್ ಅಲ್ಲಿ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇದಾದ ನಂತರ ಮುಂದಿನ ಹಂತದಲ್ಲಿ ನಾವು ಕ್ಷಾರ ಮಣ್ಣು ಅಂತ ಹೇಳಿದ್ವಿ, ಅಂತ ಮಣ್ಣಲ್ಲಿ ಮಣ್ಣಿನ ಭೌತಿಕ ಗುಣಗಳು ಕೆಟ್ಟ ಹೋಗಿರುತ್ತೆ, ಅಂದ್ರೆ ಹಾಳಾಗಿರುತ್ತೆ. ನಾವೇನಾದ್ರೂ ಬರಿಗಾಲಲ್ಲಿ ಇಂಥ ಮಣ್ಣಲ್ಲಿ ನಡೆದಾಡಿದ್ರೆ ಮುಳ್ಳಿನ ಮೇಲೆ ನಡೆದಂತಹ ಒಂದು ಅನುಭವ ಆಗುತ್ತೆ. ಎಂಟಿಗಳು ಚುಚ್ಕೊಳ್ತಾ ಇರ್ತವೆ. ಹೌದೌದು, ಯಾಕಪ್ಪ ಅಂತಂದ್ರೆ ಸೋಡಿಯಂ ಅಂಶ ಜಾಸ್ತಿ ಇರೋದ್ರಿಂದ ಈ ಒಂದು ಅನುಭವ ನಮ್ಗಾಗತ್ತೆ, ಗಡಸುತನ ಬರುತ್ತೆ ಮಣ್ಣಿಗೆ, ಹೆಚ್ಚಿನ ಗಡಸುತನ ಬರುತ್ತೆ, ಅಲ್ಲಿ ಮಣ್ಣಿನ ರಚನೆ ಹಾಳಾಗಿರುತ್ತೆ. ಅದಕ್ಕೆ ನಾವು ಭೌತಿಕ ಗುಣಗಳು ಹಾಳಾಗಿರ್ತಕ್ಕಂಥದ್ದನ್ನ ಈಗ ಗಮನಿಸಬಹುದು. ಮತ್ತೆ ಮಣ್ಣಿನಲ್ಲಿ ಗಟ್ಟಿ ಕೆಳಪದರವನ್ನು ನಾವು ಇಂಥ ಮಣ್ಣಲ್ಲಿ ನೋಡಬಹುದು. ಗಟ್ಟಿ ಮಣ್ಣಿನ ಕೆಳಪದರ ಇರೋದ್ರಿಂದ ಬೇಸಾಯ ಮಾಡೋದು ಕೂಡ ಇಂಥ ಮಣ್ಣಲ್ಲಿ ಕಷ್ಟ ಅನ್ನಿಸ್ಬಹುದು. ಅದರ ಜೊತೆಗೆ ಜಿಂಕ್ ಅಂದರೆ ವಿಶೇಷವಾಗಿ ಸತು ಅಂತ ನಾವೇನು ಕರಿತೀವಿ ಅದು ಕೊರತೆ ಆಗ್ಬೋದು, ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂನಂತಹ ಪೋಷಕಾಂಶಗಳು ಕೊರತೆ ಆಗ್ಬೋದು. ಆಮೇಲೆ ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ ಲವಣಗಳು ಅಂತ ನಾವು ಏನು ಹೇಳಿದ್ವಿ ಅವು ಹೆಚ್ಚಿನ ಪ್ರಮಾಣದಲ್ಲಿದ್ದು ಸೋಡಿಯಂ ಜೊತೆಗೂಡಿ ಬೆಳೆಗಳಿಗೆ ನಂಜು ಉಂಟು ಮಾಡುತ್ತೆ, ವಿಷದ ಪರಿಣಾಮ ಆದಂಗಾಗುತ್ತೆ. ಹೌದು, ಈ ರೀತಿ ಸಮಸ್ಯೆಗಳನ್ನ ನಾವು ಲವಣಯುಕ್ತ ಮಣ್ಣುಗಳಲ್ಲಿ ನೋಡಬಹುದು. ಮತ್ತೆ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಅಂತೂ ಬಹಳ ಕಡಿಮೆ ಇರುತ್ತೆ, ತುಂಬಾ ತೀರಾ ಕಡಿಮೆ. ಯಾಕಂದ್ರೆ ಸಾಲ್ಟ್ ಟಾಲರೆಂಟ್ ಅಂದ್ರೆ ಲವಣಗಳನ್ನ ಸಂಖ್ಯೆಗಳನ್ನ ನಾವು ಗಮನಿಸಬಹುದು, ಅಂದ್ರೆ ಅದರ ಪರಿಣಾಮವಾಗಿ ಸಾವಯವ ವಸ್ತುನು ಕೂಡ ವಿಭಜನೆ ಆಗಲ್ಲ. ಹೌದು, ನಾವು ಹಾಕಿದ್ರು ಕೂಡ ನಿಧಾನವಾಗಿ ಸಾವಯವ ವಸ್ತುಗಳು ಕೊಳೆತಕ್ಕಂಥದ್ದು, ಇದರಿಂದ ಸಾರಜನಕದ ಕೊರತೆ ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ಈ ಲವಣಯುಕ್ತ ಮಣ್ಣುಗಳ ನಿರ್ವಹಣೆ ಹೇಗೆ ಅಂತೀರಿ? ಈ ನಿರ್ವಹಣೆ ಮಾಡಬೇಕಾದ್ರೆ ಹಲವಾರು ಪದ್ಧತಿಗಳನ್ನ ರೈತರು ಅಳವಡಿಸತಕ್ಕಂಥದ್ದು ಅತಿ ಮುಖ್ಯ ಆಗುತ್ತೆ. ಇದರಲ್ಲಿ ಟೆಂಪೊರರಿ ಸೊಲ್ಯೂಷನ್ಸ್ ಅಂದ್ರೆ ತಾತ್ಕಾಲಿಕವಾಗಿ ಮತ್ತೆ ಪರ್ಮನೆಂಟ್ ಸೊಲ್ಯೂಷನ್ ದೀರ್ಘಕಾಲವಾಗಿ ಅಳವಡಿಕೆ ಮಾಡತಕ್ಕಂಥ ಎರಡು ಪದ್ಧತಿಗಳಿದೆ. ಲವಣ ಪೀಡಿತ ಮಣ್ಣುಗಳಲ್ಲಿ ಸೌಳು ಮಣ್ಣು ಏನಾದರೂ ಇತ್ತು ಅಂತಂದ್ರೆ ಆ ಸೌಳು ಮಣ್ಣನ್ನ ನಿರ್ವಹಣೆ ಮಾಡೋದು ತುಂಬಾ ಸುಲಭ. ನಾವು ಬಸಿಗಾಲ್ವೇನ ಕೊಟ್ಬಿಟ್ರೆ ಅಲ್ಲಿರ್ತಕ್ಕಂತ ಲವಣಗಳು ಬಸದು ಹೋಗ್ತಕ್ಕಂತೆ, ಅಂದ್ರೆ ಉತ್ತಮವಾದಂತಹ ನೀರನ್ನ ಬಿಟ್ಟು ಬಸಿಬೇಕಾಗತ್ತೆ. ಅಥವಾ ನೀರಿನ ಸಹಾಯದಿಂದ ಬಸಿದಿರ್ತಕ್ಕಂತ ಲವಣಗಳನ್ನ ಭೂಮಿಯ ಆಳಕ್ಕೆ ಹೋಗೋ ರೀತಿ ನಾವು ಹಿಂಗಿಸಬೇಕಾಗತ್ತೆ ಅಥವಾ ಹೊರಗಡೆ ಹಾಕ್ಬೇಕಾಗತ್ತೆ. ಹೌದು, ನಮ್ಮ ಕೃಷಿ ಜಮೀನಿಂದ. ಹೌದು, ಇದು ತಾತ್ಕಾಲಿಕವಾಗಿ ಅಳವಡಿಕೆ ಮಾಡತಕ್ಕಂಥದ್ದು. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಏನಾದ್ರು ಇತ್ತಂದ್ರೆ ತಾವು ಬಸಿಗಾಲ್ವೆಗಳನ್ನ ಅಳವಡಿಕೆ ಮಾಡಿಕೊಂಡು ಕೂಡ ಹೆಚ್ಚಿನ ಲವಣಗಳನ್ನ ಆಚೆ ತೆಗಿಬಹುದು. ಇದನ್ನ ಹೊರತುಪಡಿಸಿ ನಾವು ಕೆಮಿಕಲ್ ಟ್ರೀಟ್ಮೆಂಟ್ ಹೋಗ್ತೀವಿ ಅಂತಂದ್ರೆ ನೀರಿನಲ್ಲಿ ಅಲ್ಪ ಪ್ರಮಾಣದಲ್ಲಿ ಕರಗ್ತಕ್ಕಂಥ ಕ್ಯಾಲ್ಸಿಯಂ ಯುಕ್ತ ಲವಣಗಳನ್ನ ಬಳಸಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಜಿಪ್ಸಮ್, ತಾವೆಲ್ಲರೂ ಕೇಳಿರ್ತೀರ, ಜಿಪ್ಸಮ್ನ ಬಳಸೋದ್ರಿಂದ ಕ್ಷಾರ ಮಣ್ಣಿನ ಸುಧಾರಣೆ ಮಾಡಬೇಕಾಗತ್ತೆ. ಮತ್ತೆ ಇಂಥ ಮಣ್ಣುಗಳಲ್ಲಿ ಜಿಪ್ಸಮ್ ಬಳಸಬೇಕಾದ್ರೆ ಮಣ್ಣು ಪರೀಕ್ಷೆಗೆ ಆಧಾರಿತವಾಗಿಯೇ ಜಿಪ್ಸಮ್ ಬಳಸಬೇಕಾಗತ್ತೆ. ಶಿಫಾರಸಿನ 20% ಪ್ರಮಾಣ ಜಿಪ್ಸಮ್ನ 1 ವರ್ಷದಲ್ಲಿ ಪ್ರತಿ ವರ್ಷ ಹಾಕಬೇಕಾಗತ್ತೆ. ಎಷ್ಟು ವರ್ಷ ಅದನ್ನ ಮಾಡ್ಕೊಂಡು ಹೋಗಬೇಕು? ಸುಮಾರು 4-5 ವರ್ಷ ಮಾಡಬೇಕಾಗತ್ತೆ. ಇದರ ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡತಕ್ಕಂಥದ್ದು, ಮತ್ತೆ ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರಗಳ ಬಳಕೆ ಮಾಡತಕ್ಕಂಥದ್ದು, ಈ ವಿವಿಧ ಕಾರ್ಖಾನೆ ತ್ಯಾಜ್ಯಗಳು ಕೂಡ ಇಂಥ ಮಣ್ಣಿಗೆ ಬಳಸಬಹುದು. ಅದರಲ್ಲೂ ವಿಶೇಷವಾಗಿ ಪ್ರೆಸ್ ಮಡ್ ಇರಬಹುದು, ಫಾಸ್ಫೋ ಜಿಪ್ಸಮ್ ಇರಬಹುದು, ಮತ್ತೆ ಸರ್ಕಾರಿ ಕಾರ್ಖಾನೆ ಮಡ್ಡಿನ ಕೇಳಿರ್ತೀರ ತಾವು, ಅಂತ ಕಾರ್ಖಾನೆ ತ್ಯಾಜ್ಯಗಳನ್ನು ಕೂಡ ಬಳಸಬಹುದು. ಗುಣಮಟ್ಟದ ನೀರಾವರಿ ನೀರಿನ ಬಳಕೆಯಿಂದ ಮತ್ತು ಸಮತೋಲನ ಗೊಬ್ಬರಗಳ ಸಮರ್ಪಕ ಬಳಕೆಯಿಂದ ಮತ್ತೆ ಭೂಮಿಗೆ ಹೊದಿಕೆಯನ್ನ ಕೊಡೋದು ಅಂತ ಹೇಳ್ತಾರೆ ನಾವು, ಲೈವ್ ಮಲ್ಚಸ್ ಅಥವಾ ಬೆಳೆಗಳ ಉಳಿಕೆಗಳು ಅಂತ ನಾವೇನ್ ಕರಿತೀವಿ ಅಂತದನ್ನ ಸುಮ್ಮನೆ ಬೇರೆ ಜಾಗದಲ್ಲಿ ಬಿಸಾಕ್ದನೆ ಇಂಥ ಒಂದು ಮುಚ್ಚೋದ್ರಿಂದ ನಾವು ಈ ಒಂದು ಲವಣ ಮಣ್ಣುಗಳನ್ನ ನಿರ್ವಹಣೆ ಮಾಡಬಹುದು. ಇದರ ಜೊತೆಗೆ ಆಳವಾಗಿ ಉಳುಮೆ ಮಾಡತಕ್ಕಂಥದ್ದು ಭೂಮಿಯ ಮೇಲ್ಭಾಗದಲ್ಲಿ, ಈಗ ನಾವು ಮಾಗಿ ಉಳುಮೆ ಅಂತ ಕರಿತೀವಿ, ಮಾಗಿ ಉಳುಮೆನ ಪ್ರಯೋಜನನೇ ಇದು. ಮೇಲ್ಭಾಗದಲ್ಲಿ ಇರತಕ್ಕಂತ ಲವಣಗಳು ತಳಭಾಗಕ್ಕೆ ಹೋಗುತ್ತೆ, ಕೆಳಗಿನಿರ್ತಕ್ಕಂಥ ಸಬ್ ಸರ್ಫೇಸ್ ಸಾಯಿಲ್ ಅಂತ ನಾವೇನ್ ಕರಿತೀವಿ ಅದು ಮೇಲ್ಭಾಗಕ್ಕೆ ಬಂದು ಫಲವತ್ತತೆಯನ್ನು ನಾವು ಈ ರೀತಿ ನಿರ್ವಹಣೆ ಮಾಡಬಹುದು. ಮುಖ್ಯವಾಗಿ ಈ ವಿಶ್ವ ಮಣ್ಣು ದಿನದ ಸಂದರ್ಭದಲ್ಲಿ ನಾವು ಈ ಮಣ್ಣಿನ ಆರೋಗ್ಯದ ನಿರ್ವಹಣೆ ಕಡೆಗೆ ಗಮನ ಕೊಡೋದು ಕೂಡ ಬಹಳ ಮುಖ್ಯ ಅಂತ ನಾನು ಅಂದ್ಕೊಳ್ತೀನಿ. ಈ ಮಣ್ಣಿನ ಫಲವತ್ತತೆ ಮೇಲೆ ನಮ್ಮ ನಾಗರಿಕತೆಯ ಭವಿಷ್ಯ ಅಡಗಿದೆ ಅಂತ ನಾವು ಹೇಳಬಹುದು. ಹೀಗಿರುವಾಗ ಈ ಮಣ್ಣಿನ ಆರೋಗ್ಯ ಅಂದ್ರೇನು ಅಂತ ಸ್ವಲ್ಪ ಹೇಳ್ತೀರಾ? ತಮಗೆಲ್ಲ ಗೊತ್ತಿರಬಹುದು, ಆರೋಗ್ಯಕರ ಮಣ್ಣುಗಳು ಆರೋಗ್ಯಕರ ಆಹಾರ ಉತ್ಪಾದನೆ ಮೂಲಾಧಾರ ಅಂತ ನಾವು ಕರಿತೀವಿ. ಈಗ ಮಣ್ಣಿನ ಆರೋಗ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಜೈವಿಕ ಉತ್ಪಾದಕತೆಯನ್ನ ಉಳಿಸಿಕೊಂಡಿರ್ತಕ್ಕಂಥ ಮಣ್ಣು, ಇದರ ಜೊತೆಗೆ ಪರಿಸರದ ಗುಣಮಟ್ಟವನ್ನ ನಿರ್ವಹಣೆ ಮಾಡುವ ಸಾಮರ್ಥ್ಯ ಹೊಂದಿರತಕ್ಕಂಥ ಮಣ್ಣನ್ನ ನಾವು ಆರೋಗ್ಯ ಮಣ್ಣು ಅಂತ ಕರಿತೀವಿ. ಇದರ ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಭೌತಿಕ ಗುಣ, ಜೈವಿಕ ಗುಣ ಇರ್ಬೋದು, ರಾಸಾಯನಿಕ ಗುಣ ಇರ್ಬೋದು, ಈ ಎಲ್ಲಾ ಗುಣಗಳನ್ನ ಸಮತೋಲನ ಪ್ರಮಾಣದಲ್ಲಿ ಇಟ್ಕೊಂಡು ಮಣ್ಣಿನಲ್ಲಿ ಇರ್ತಕ್ಕಂಥ ಎಲ್ಲಾ ಜೀವರಾಶಿಗಳಿಗೆ ಆಧಾರ ಕೊಡತಕ್ಕಂಥ ಒಂದು ಮಣ್ಣನ್ನ ನಾವು ಆರೋಗ್ಯ ಮಣ್ಣು ಅಥವಾ ಮಣ್ಣಿನ ಆರೋಗ್ಯ ಅಂತ ಕರಿಬಹುದು. ಅಂದ್ರೆ ಈಗ ಒಂದು ಮಣ್ಣು ಆರೋಗ್ಯವಾಗಿದೆ ಅಂತ ಅಂದು ಹೇಗೆ ನಾವು ತಿಳ್ಕೋಬಹುದು, ಗುಣಲಕ್ಷಣಗಳು ಯಾವ್ಯಾವು ಅಂತೀರಿ? ಮೊದಲನೇದಾಗಿ ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣ ಮಧ್ಯಮ ಅಥವಾ ಹೆಚ್ಚಿನದಾಗಿರ್ತಕ್ಕಂಥದ್ದನ್ನ ನಾವು ಆರೋಗ್ಯ ಮಣ್ಣು ಅಂತ ಖಚಿತಪಡಿಸಬಹುದು. ಎಲ್ಲಿ ಎರೆಹುಳು ಚೆನ್ನಾಗಿ ಚಟುವಟಿಕೆಯಿಂದ ಕೂಡಿರುತ್ತೆ ಅಂತ ಮಣ್ಣನ್ನ ನಾವು ಎರೆಹುಳನ್ನ ನಾವು ರೈತ ಮಿತ್ರ ಅಂತ ಕರಿತೀವಿ. ಭೂಮಿಯ ಕರುಳು ಅಂತಾನು ಕೂಡ ಕರೀತಾರೆ. ಎಲ್ಲಿ ಇಂತ ಸೂಕ್ಷ್ಮ ಜೀವಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಎಲ್ಲಿ ಸಾವಯವ ಅಂಶ ಹೆಚ್ಚಾಗಿರುತ್ತೆ ಅಲ್ಲಿ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾವು ರೈತ ಬಾಂಧವರಲ್ಲಿ ಗೊತ್ತಿದೆ ಎಲ್ಲಾನು ಅವರಿಗೆ. ಅಂತ ಮಣ್ಣನ್ನ ನಾವು ಆರೋಗ್ಯ ಮಣ್ಣು ಅಂತ ಕರಿಬಹುದು. ಇದರ ಜೊತೆಗೆ ಕೆಲವೊಂದು ಗುಣ ಇದೆ, ಅದರಲ್ಲಿ ವಿಶೇಷವಾಗಿ ನೀರು ಚೆನ್ನಾಗಿ ಬಸ್ದು ಹೋಗೋ ರೀತಿ ಇರಬೇಕು, ಮತ್ತೆ ಬೇರುಗಳು ಚೆನ್ನಾಗಿ ಗಾಳಿ ಆಡತಕ್ಕಂತ ವ್ಯವಸ್ಥೆ ಇರತಕ್ಕಂತ ಮಣ್ಣು. ಇದರ ಜೊತೆಗೆ ಮಣ್ಣಿನ ಕಣ ರಚನೆ, ಸಾಯಿಲ್ ಸ್ಟ್ರಕ್ಚರ್ ಅಂತ ನಾವೇನ್ ಕರಿತೀವಿ, ಚೆನ್ನಾಗಿದ್ದು ಹೆಚ್ಚು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳತಕ್ಕಂತ ಸಾಮರ್ಥ್ಯವನ್ನ ಹೊಂದಿರತಕ್ಕಂತ ಮಣ್ಣು ಆರೋಗ್ಯವಾಗಿರುತ್ತೆ. ವಿಶೇಷವಾಗಿ ಸಮತೋಲನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳನ್ನ ಪೂರೈಕೆ ಮಾಡತಕ್ಕಂತ ಮಣ್ಣು, ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನ ಹೊಂದಿದ್ದು ಇಂಗಾಲದ ಪ್ರಮಾಣ ಹೆಚ್ಚಿರತಕ್ಕಂತ ಮಣ್ಣು ಆರೋಗ್ಯವಾಗಿರುತ್ತೆ. ಮತ್ತೆ ವಿಶೇಷವಾಗಿ ಕಳೆಗಳು, ನಾವೇನು ಹೆಚ್ಚಿನ ಕಳೆಗಳನ್ನ ನೋಡ್ತೀವಿ, ನಿಯಂತ್ರಣದಲ್ಲಿರತಕ್ಕಂತ ಮಣ್ಣನ್ನ ನಾವು ಆರೋಗ್ಯ ಮಣ್ಣು ಅಂತಾನು ಕೂಡ ನಿರ್ಧರಿಸಬಹುದು. ಮತ್ತೆ ವಿಷಕಾರಿ ಲವಣಗಳು, ನಾವೇನು ಲವಣ ಪೀಡಿತ ಮಣ್ಣು ಅಂತ ಕರೆದ್ವಿ, ಲವಣಗಳು ಮತ್ತೆ ಇತರೆ ವಿಷ ಮಾಡತಕ್ಕಂತ ವಸ್ತುಗಳು ಕಡಿಮೆ ಪ್ರಮಾಣದಲ್ಲಿ ಇರಬೇಕು ಆರೋಗ್ಯ ಮಣ್ಣು ಅಂತ ನಾವು ಕರಿಬೇಕು ಅಂದ್ರೆ. ಅದ್ರ ಜೊತೆಗೆ ಮಣ್ಣು ಸುಸ್ಥಿರ ಇಳುವರಿ ಕೊಡಬೇಕಾಗತ್ತೆ, ಒಂದೇ ಪ್ರಮಾಣದಲ್ಲಿ ಪ್ರತಿ ವರ್ಷನೂ ಕೂಡ ಸುಸ್ಥಿರವಾಗಿರ್ತಕ್ಕಂಥ ಉತ್ಪಾದಕತೆ ಮತ್ತೆ ಇಳುವರಿನ ಕೊಡಬೇಕು ಪ್ರತಿ ವರ್ಷ ಆ ಮಣ್ಣು. ಮತ್ತೆ ಮಣ್ಣಿನ ರಸಸಾರದಿಂದ ಯಾವುದೇ ತೊಂದರೆ ಆಗಬಾರ್ದು ಬೆಳೆ ಬೆಳೆಯೋದಕ್ಕೆ. ಈ ಎಲ್ಲಾ ಗುಣಲಕ್ಷಣ ಹೊಂದಿರತಕ್ಕಂಥ ಮಣ್ಣನ್ನ ನಾವು ಆರೋಗ್ಯ ಮಣ್ಣು ಅಂತ ಕರೀಬಹುದು. ಇನ್ನು ಮುಖ್ಯವಾಗಿ ಈ ಮಣ್ಣಿನ ಆರೋಗ್ಯ ಹದಗೆಡೋದಕ್ಕೆ ಮತ್ತೆ ಅದು ಕ್ಷೀಣಿಸೋದಕ್ಕೆ ಏನ್ ಕಾರಣ ಅಂತೀರಿ? ಮಣ್ಣಿನ ಆರೋಗ್ಯವನ್ನ ಹದಗೆಡಿಸ್ತಾ ಇರೋದೇ ಮನುಷ್ಯ. ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಾವೇನ್ ನೋಡ್ತೀವಿ, ರೈತರು ಹೆಚ್ಚಾಗಿ ಬರೀ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾರೆ, ಸಾವಯವ ಗೊಬ್ಬರಗಳನ್ನ ಬಳಸೋದಿಲ್ಲ. ಮೊದಲು ನಮ್ಮ ಮನೆಯಲ್ಲಿ ಸಾಕಷ್ಟು ದನ ಎಮ್ಮೆ ಹಸುಗಳು ಇರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿದ್ರಾ, ಯಾರಾದ್ರೂ ಎಮ್ಮೆ ದನ ಕಟ್ಕೊಳ್ಳತಕ್ಕಂತ ಪ್ರಮಾಣನೇ ಕಡಿಮೆ ಆಗ್ತಾ ಇದೆ. ಅಂದ್ರೆ ಸಾವಯವ ಗೊಬ್ಬರಗಳನ್ನ ನಾವು ಭೂಮಿಗೆ ಬಳಸದೇ ಇರೋದು ಅತಿ ಮುಖ್ಯವಾದಂತಹ ಕಾರಣ ಮಣ್ಣಿನ ಆರೋಗ್ಯ ಕಡಿಮೆ ಆಗೋದಕ್ಕೆ. ಅದನ್ನ ಹೊರತುಪಡಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಸವಕಳಿ ಆಗ್ತಕ್ಕಂಥದ್ದು, ನಾವೇನ್ ಮಾಡ್ತೀವಿ, ಲ್ಯಾಂಡ್ ಅನ್ನ ಲೆವೆಲಿಂಗ್ ಮಾಡ್ತೀವಿ, ಸಮತಟ್ಟು ಆದಾಗ ಸವಕಳಿಗೆ ನಾವೇ ಎಡೆ ಮಾಡಿಕೊಟ್ಟ ರೀತಿ ಆಗತ್ತೆ. ಸೊ ಮಳೆ ಬಿದ್ದಾದ ನಂತರ ಮಣ್ಣು ಈಸಿಯಾಗಿ ಫಲವತ್ತವಾಗಿರ್ತಕ್ಕಂಥ ಮಣ್ಣನ್ನ ನಾವು ಮೇಲ್ಗಡೆ 15 ಸೆಂಟಿಮೀಟರ್ ಅಷ್ಟೇನೆ ನಾವು ನೋಡ್ತೀವಿ. ಮಣ್ಣು ಸವಕಳಿ ಆಗೋದ್ರಿಂದ ನೀರಾವರಿ ನೀರಿನ ಮುಖಾಂತರ ಅದು ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ಮಳೆ ನೀರಿನ ಜೊತೆಗೆ ಫಲವತ್ತಾದ ಮಣ್ಣು ಕೊಚ್ಚೋಗ್ಬಿಡುತ್ತೆ. ಸೊ ಮಣ್ಣು ಸವಕಳಿ ಕೂಡ ಆರೋಗ್ಯ ಹದಗೆಡೋದಕ್ಕೆ ಕಾರಣ ಆಗುತ್ತೆ. ಮತ್ತೆ ಅಸಮತೋಲನ ಮತ್ತು ಅಸಮರ್ಪಕ ರಸಗೊಬ್ಬರಗಳ ಬಳಕೆಯಿಂದ ಒಂದೇ ಬೆಳೆನ ಏಕ ಬೆಳೆ ಪದ್ಧತಿ ಅನುಸರಿಸಿಬಿಟ್ಟು ವರ್ಷ ವರ್ಷ ಬೆಳೆ ತೆಗೆಯೋದ್ರಿಂದ ಇದರ ಜೊತೆಗೆ ಮಣ್ಣಿನ ಭೌತಿಕ ಗುಣಗಳನ್ನ ನಾವು ಅದರ ಸಾಮರ್ಥ್ಯವನ್ನ ವ್ಯತ್ಯಾಸ ಮಾಡೋದ್ರಿಂದನು ಕೂಡ ಮಣ್ಣು ಆರೋಗ್ಯ ಹದಗೆಡುತ್ತೆ. ಮತ್ತು ಉಪಕಾರಿ ಕೀಟ ಅಥವಾ ಸೂಕ್ಷ್ಮ ಜೀವಿಗಳು ಜೊತೆಗೆ ಪರೋಪಕಾರಿ ಕೀಟಗಳು ಅಂತ ನಾವು ಏನ್ ಕರಿತೀವಿ, ಈ ಜೀವಿಗಳ ಸಂತತಿ ಕಡಿಮೆ ಆಗ್ತಕ್ಕಂಥದ್ದು ಮಣ್ಣಿನಲ್ಲಿ, ಇದರಿಂದನೂ ಕೂಡ ಮಣ್ಣಿನ ಆರೋಗ್ಯ ಕೆಟ್ಟೋಗುತ್ತೆ ಅಥವಾ ಹದಗೆಡತ್ತೆ. ಮತ್ತು ಅಸಮರ್ಪಕ ನೀರು ನಿರ್ವಹಣೆ, ಸರಿಯಾಗಿ ನಾವು ಅಚ್ಚುಕಟ್ಟೆ ಪ್ರದೇಶದಲ್ಲೇ ಇರಬಹುದು ಅಥವಾ ಇತರೆ ಪ್ರದೇಶದಲ್ಲಿ ನೀರು ನಿರ್ವಹಣೆ ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಮಣ್ಣಿನ ಆರೋಗ್ಯ ಹದಗೆಡುತ್ತೆ. ನಾವು ಏನೇನು ಕ್ರಮಗಳನ್ನ ಅನುಸರಿಸೋದ್ರಿಂದ ಈ ಮಣ್ಣಿನ ಆರೋಗ್ಯದ ನಿರ್ವಹಣೆಯನ್ನು ಮಾಡ್ಕೋಬಹುದು ಅಂತೀರಿ? ಮಣ್ಣು ಆರೋಗ್ಯ ಅನ್ನೋದು ಒಂದು ವಿಶೇಷವಾದಂತಹ ಸಂಗತಿ. ಈ ಮಣ್ಣಿನ ಆರೋಗ್ಯ ಕಾಪಾಡೋದು ಕೂಡ ಅಷ್ಟೇ ಮುಖ್ಯವಾದಂತಹ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ನಾವು ಮಣ್ಣಿನ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಮಣ್ಣನ್ನ ಮೊದಲು ಪರೀಕ್ಷೆ ಮಾಡಬೇಕು. ಸಾಯಿಲ್ ಟೆಸ್ಟಿಂಗ್ ಲ್ಯಾಬೊರೇಟರಿಗಳು ಎಲ್ಲಿರುತ್ತೆ, ಎಲ್ಲಾ ಜಿಲ್ಲೆಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು, ಇತರೆ ವಿಶ್ವವಿದ್ಯಾನಿಲಯಗಳು, ಕೃಷಿ ಇಲಾಖೆಗಳು ಅಥವಾ ಖಾಸಗಿ ಕಂಪನಿಗಳು ಕೂಡ ಮಣ್ಣು ಪರೀಕ್ಷೆ ಮಾಡಿಕೊಡುತ್ತವೆ. ಅಂತ ಜಾಗಗಳಲ್ಲಿ ಹೋಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಪೋಷಕಾಂಶಗಳನ್ನ ಬಳಕೆ ಮಾಡಬೇಕಾಗತ್ತೆ. ಮತ್ತು ಹೆಚ್ಚು ಉಳುಮೆ ಮಾಡೋದನ್ನ ತಡೆಗಟ್ಟಬೇಕು. ಎಷ್ಟು ಕನ್ಸರ್ವೇಷನ್ ಅಗ್ರಿಕಲ್ಚರ್ ಅಂತ ನಾವು ಕರಿತೀವಿ, ಕಡಿಮೆ ಪ್ರಮಾಣದಲ್ಲಿ ಉಳುಮೆ ಮಾಡೋದ್ರಿಂದ ಅದು ವಿಶೇಷವಾಗಿ ಮಾಗಿ ಉಳುಮೆ ಮಾಡತಕ್ಕಂಥದ್ದು. ಮತ್ತೆ ಬಹು ಬೆಳೆ ಪದ್ಧತಿಯನ್ನ ಅನುಸರಿಸತಕ್ಕಂಥದ್ದು, ಇದರ ಜೊತೆಗೆ ಬೆಳೆ ಪರಿವರ್ತನೆ ಮಾಡೋದು, ಒಂದೇ ಬೆಳೆ ಬೆಳೆಯತಕ್ಕಂಥ ಬದಲು ಮಿಶ್ರ ಬೆಳೆ ಅಥವಾ ಅಂತರ್ ಬೆಳೆಗಳನ್ನ ಅನುಸರಿಸತಕ್ಕಂಥದ್ದು, ಇಳಿಜಾರಿಗೆ ಅಡ್ಡಲಾಗಿ ನಾವು ಉಳುಮೆ ಮಾಡತಕ್ಕಂಥದ್ದು, ಮತ್ತು ವಿವಿಧ ಅರಣ್ಯ ಕೃಷಿಗಳನ್ನ ಅಳವಡಿಕೆ ಮಾಡತಕ್ಕಂಥದ್ದು, ಇದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನ ಬಳಸತಕ್ಕಂಥದ್ದು. ವಿಶೇಷವಾಗಿ ನಾನು ಈ ಹಿಂದೆ ಹೇಳಿದ್ವಿ, ಯಾರು ದನ ಕರುಗಳನ್ನ ಕಟ್ಕೊಳ್ಳೋದಿಕ್ಕೆ ರೈತರು ರೆಡಿ ಇಲ್ಲ, ಎಲ್ಲಾ ಟ್ರಾಕ್ಟರ್ ಮಷಿನರಿನೇ ಬೇಕು ಅಂತ ಹೇಳ್ತಾರೆ. ಅದರ ಬದಲು ಹೈನುಗಾರಿಕೆಯನ್ನ ಇಟ್ಕೊಂಡು ಅದರಿಂದ ಬಂದಿರತಕ್ಕಂಥ ಎಲ್ಲಾ ತ್ಯಾಜ್ಯನ ನಾವು ಬಳಸೋದ್ರಿಂದ ಸುಧಾರಿತ ಕಾಂಪೋಸ್ಟ್ ತಯಾರು ಮಾಡಿಕೊಂಡು ಆ ಕಾಂಪೋಸ್ಟ್ ಗೊಬ್ಬರನ ನಮ್ಮ ಜಮೀನಲ್ಲಿ ಬಳಸೋದ್ರಿಂದ, ಮತ್ತೆ ಮಣ್ಣಿನ ಮೇಲ್ಪದರವನ್ನ ನಾವು ಇತರೆ ಕೃಷಿ ತ್ಯಾಜ್ಯದಿಂದ ಸಂರಕ್ಷಣೆ ಮಾಡತಕ್ಕಂಥದ್ದು, ಮತ್ತೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ನಾವು ಕರಿತೀವಿ. ಮತ್ತು ಕೊನೆಯದಾಗಿ ನಾವು ನ್ಯೂಟ್ರಿಯಂಟ್ ಸ್ಟಿವರ್ಡ್ಶಿಪ್ ಅಂದ್ರೆ ಪೋಷಕಾಂಶಗಳ ನಿರ್ವಹಣಾ ತತ್ವಗಳು ಏನಿದೆ, ಸರಿಯಾದ ಮೂಲಗಳಿಂದ ಸೂಕ್ತ ಪ್ರಮಾಣದಲ್ಲಿ ಸೂಕ್ತ ವಿಧಾನಗಳ ಮೂಲಕ ಸರಿಯಾದ ಸಮಯಕ್ಕೆ ಪೋಷಕಾಂಶಗಳನ್ನ ಕೊಡಬೇಕು. ಹೆಚ್ಚಿನ ಪೋಷಕಾಂಶಗಳನ್ನ ಕೊಡೋದನ್ನು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಕೊಡೋದನ್ನ ನಿಲ್ಲಿಸಬೇಕು. ಈ ಎಲ್ಲಾ ಕ್ರಮಗಳಿಂದ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡಬಹುದು. ಇನ್ನು ಕೊನೆಯದಾಗಿ, ಈ ಮಣ್ಣಿನ ಆರೋಗ್ಯಕ್ಕೂ ಮನುಷ್ಯನ ಆರೋಗ್ಯಕ್ಕೂ ಏನಾದರೂ ಸಂಬಂಧ ಇದೆಯೇ? ಖಂಡಿತವಾಗಿಲೂ ಇದೆ. ಯಾಕಂದ್ರೆ ಮನುಷ್ಯನ ಆರೋಗ್ಯ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿತವಾಗಿರುತ್ತೆ. ಯಾಕಪ್ಪ ಅಂತಂದ್ರೆ, ನಮ್ಮೆಲ್ಲರಿಗೂ ಆಹಾರದ ಉತ್ಪಾದನೆಯ ಮೂಲ ಅಂತಂದ್ರೆ ಮಣ್ಣು. ಮಣ್ಣನ್ನ ಹೊರತುಪಡಿಸಿ ನಮಗೆ ಆಹಾರ ಬೆಳೆಯೋದಕ್ಕೆ ಕಷ್ಟ. ಹಾಗಾಗಿ ಮಣ್ಣಿನ ಆರೋಗ್ಯದಿಂದನೇ ಮನುಷ್ಯನ ಆರೋಗ್ಯ. ತಾವೆಲ್ಲರೂ ಗಮನಿಸಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಹಲವಾರು ರೋಗ ಬರುತ್ತೆ. ಆ ರೋಗಗಳು ಎಲ್ಲಿ ಆ ಜನಗಳು ವಾಸ ಮಾಡ್ತಾ ಇರ್ತಾರೆ, ಆ ಒಂದು ಜಾಗದಲ್ಲಿರ್ತಕ್ಕಂಥ ಮಣ್ಣಿನ ಪೋಷಕಾಂಶಗಳ ಕೊರತೆಯನ್ನ ಬಿಂಬಿಸುತ್ತೆ. ಸೊ ಹಾಗಾಗಿ ಮಣ್ಣಿನಲ್ಲಿ ನಾವೇನು ಪ್ರೋಟೀನ್ ತಿಂತೀವಿ, ಕಾರ್ಬೋಹೈಡ್ರೇಟ್ ತಿಂತೀವಿ, ಮತ್ತು ವಿಶೇಷವಾಗಿ ಮನುಷ್ಯನಿಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳು, ಕ್ಯಾಲ್ಸಿಯಂ ಇರ್ಬೋದು, ರಂಜಕ ಇರ್ಬೋದು, ಸತು ಇರ್ಬೋದು, ಹಾಗೂ ಇನ್ನಿತರೆ ಪೋಷಕಾಂಶಗಳು ಬೇಕು ಅಂತಂದ್ರೆ ಅದಕ್ಕೆ ಮೂಲಾಧಾರನೇ ಮಣ್ಣು. ಮಣ್ಣಿನಲ್ಲಿ ಏನಾದರೂ ಪೋಷಕಾಂಶಗಳು ಕೊರತೆ ಆದರೆ ಆಹಾರದಲ್ಲೂ ಕೂಡ ಕೊರತೆ ಕಂಡು ಬರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸತುವಿನ ಕೊರತೆಯನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗಮನಿಸಬಹುದು, ಅಥವಾ ಇತರೆ ಕ್ಯಾನ್ಸರ್ ಕಾರಕ ಅಂಶಗಳನ್ನು ಕೂಡ ಗಮನಿಸಬಹುದು. ಮತ್ತೆ ಪ್ಲಾಸ್ಟಿಕ್ ಈ ರೀತಿ ವಸ್ತುಗಳನ್ನ ಬಳಸೋದ್ರಿಂದ ಮಣ್ಣಿನ ಆರೋಗ್ಯ ಕೆಟ್ಬಿಟ್ಟು ಮನುಷ್ಯರ ಆರೋಗ್ಯವನ್ನು ಕೂಡ ಇಲ್ಲಿ ಕ್ಷೀಣಿಸ್ತಕ್ಕಂಥದ್ದ ಸಂಗತಿಯನ್ನ ನಾವು ಗಮನಿಸಬಹುದು. ಹಾಗಾಗಿ ಮಣ್ಣು ಆರೋಗ್ಯದಿಂದ ಮನುಷ್ಯನ ಆರೋಗ್ಯ. ಮತ್ತೆ ರಾಸಾಯನಿಕಗಳನ್ನ ನಾವು ವಿವೇಚನಾ ರಹಿತವಾಗಿ ಬಳಸಿದಾಗ ಅವು ಅಂತರ್ಜಲವನ್ನು ಸೇರಿ ಅಂತರ್ಜಲದ ಮೂಲಕನೂ ಕೂಡ ಮನುಷ್ಯನ ಆರೋಗ್ಯ ಹದಗೆಡುತ್ತೆ. ಸರಿಯಾದ ಅಂತರ್ಜಲವನ್ನು ಬಳಸ್ತಾ ಇದ್ದಾಗ ಅದು ಒಂದು ಕಾರಣನೇ ಅಂತ ಹೇಳಬಹುದು. ರೈತ ಬಾಂಧವರೇ, ತಮಗೆ ಈ ಮಣ್ಣಿನ ಆರೋಗ್ಯ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪಿ ವೀರನಾಗಪ್ಪ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9886034359. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9886034359. ತುಂಬ ಸಂತೋಷ. ವಿಶ್ವ ಮಣ್ಣು ದಿನ ಮತ್ತು ಮಣ್ಣು ಆರೋಗ್ಯ ನಿರ್ವಹಣೆ ಕುರಿತು ಇದುವರೆಗೆ ದೊಡ್ಡಬಳ್ಳಾಪುರ ತಾಲೂಕು ಹಾಡೋನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಪಿ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK, ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ? ಪಡಿತರ ಚೀಟಿ ಇದೆಯೇ? ಹಾಗಿದ್ದಲ್ಲಿ ನೀವು ABARK ಕಾರ್ಡ್ ಪಡೆಯಲು ಅರ್ಹರು. ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು, ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 10 ರೂಪಾಯಿ ಶುಲ್ಕ ಪಾವತಿಸಿ A4 ಹಾಳೆಯ ಕಾರ್ಡ್ ಪಡೆಯಬಹುದು. Bangalore 1, Karnataka 1 ಸೇವಾ ಸಿಂಧು ಕೇಂದ್ರಗಳಲ್ಲಿ 35 ರೂಪಾಯಿ ಪಾವತಿಸಿ ಪ್ಲಾಸ್ಟಿಕ್ ಕಾರ್ಡ್ ಪಡೆಯಬಹುದು. ABARK ಕಾರ್ಡ್ ಕಡ್ಡಾಯವಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿರಂಗ ಕಾರ್ಯಕ್ರಮ ಇದರೊಂದಿಗೆ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು. ಸಮಯವಾಗಿದೆ 6:01:55. ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ. ಈಗ 2 ಪ್ರಕಟಣೆಗಳು, ಆನಂತರ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK, ಕರುನಾಡ ಜನತೆ